ಕೇಳದೆ ಬಲ್ಲೆನು, ನಿನ್ನಾಸೆ ಕಣ್ಣಲ್ಲೇ ಕಂಡೆನು. ಪೋರಾಣಿ ನೀ ಕೇಳದೆ ಬಲ್ಲೆನು. ಚಿನ್ನ ಏನೇನು ಹೊಸ ಭಾವನೆ, ಹೂವಾಗಿ ಮನಸ್ಸು ಏನೇನು ಕನಸು, ನಾ ಕಾಣದ ಕಲ್ಪನೆ. ನೀ ಹೇಳದೆ ಅಲ್ಲೆನು, ಆಸೆ ಕಣ್ಣಲ್ಲೇ ಕಂಡೆನು. ಪೌರಾಣಿ ನೀ ಕೇಳದೆ ಬಲ್ಲೆನು. ಜಗವೇ